और 350 लाख मैट्रिक टन का हमारा नीरस्ट कंजप्शन है, यानी कि 70 से 100 लाख मैट्रिक टन यूरिया हम दुनिया से इंपोर्ट करते हैं, यानी कि विश्व में सबसे ज्यादा यूरिया इंपोर्ट करने वाला कोई कंट्री है तो ये भारत है। और विश्व में वर्तमान समय में बढ़ी हुई प्राइस को हम देखें तो एक यूरिया की बैग पर, हम तो किसान को 266 रुपीज में एक बैग देते हैं, लेकिन भारत सरकार को 2300 रुपीज में आज हम जो $700 की प्राइस काउंट करें इंटरनेशनल प्राइस पर मैट्रिक टन, तो हम 2300 रुपीज की सब्सिडी भारत सरकार एक बैग पे देती है। वैसे ही फॉस्फोरिक फर्टिलाइजर के बारे में दुनिया में 70 मिलियन टन का कंजप्शन है, उसमें से 2 मिलियन टन यानी कि 200 लाख मैट्रिक टन का कंजप्शन भारत का है। आप उसको हिसाब किताब के मुताबिक करें तो वो भी दुनिया के 30-35% दुनिया का कुल कंजप्शन में से इंडिया का कंजप्शन है। उसमें से 100 लाख मैट्रिक टन का उत्पादन इंडिया में होता है, 100 से 125 लाख मैट्रिक टन हमें इंपोर्ट करना पड़ता है, और उसमें भी देश में रॉक फॉस्फेट का प्रोडक्शन बहुत कम है, माइनस है ही नहीं, और जो है वो भी लो ग्रेड का फॉस्फरस मिलता है, इसलिए हमें उसका रॉ मटेरियल रॉक फॉस्फेट भी इंपोर्ट करना पड़ता है। रॉक फॉस्फेट इंडिया में नहीं होने से दुनिया की प्राइस को हमें वेरी करना पड़ता है। वर्तमान स्थिति में बताओ तो आज देश में और विश्व में फॉस्फेटिक फर्टिलाइजर DAP की प्राइस बढ़ के $1000 प्रति मेट्रिक टन हो चुकी है, यानी कि हम इंडियन रुपीज में काउंट करें और बैग के हिसाब से करें तो आज हमें वो 2500 रुपीज पर बैग पे हम सब्सिडी देते हैं और 1350 रुपीज में हम मार्केट में बेचते हैं, यानी कि प्रति वर्ष देश का सब्सिडी बिल डे टू डे बढ़ रहा है, बढ़ के इस साल 2.5 लाख करोड़ भारत सरकार एक कर्नाटक स्टेट का कुल बजट के इक्विवेलेंट खाद में सब्सिडी के रूप में किसानों को मदद करता है। ಕರ್ನಾಟಕ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ, ಕೃಷಿ ನಮ್ಮ ದೇಶದ ಸಂಸ್ಕೃತಿಯಾಗಿದೆ, ದೇಶದ ಎಲ್ಲ ಭಾಗದ ಜನ ತಮ್ಮ ಕೆಲಸ ಮತ್ತು ಜೀವನ ಶೈಲಿಯಲ್ಲಿ ಏಕರೂಪತೆ ಹೊಂದಿದ್ದಾರೆ, ಕೃಷಿ ಕ್ಷೇತ್ರ ಶೇಕಡ 1% ಬೆಳವಣಿಗೆ ಸಾಧಿಸಿದರೆ ಉತ್ಪಾದನಾ ಕ್ಷೇತ್ರ ಶೇಕಡ 4%, ಸೇವಾ ಕ್ಷೇತ್ರ ಶೇಕಡ 10% ಬೆಳವಣಿಗೆ ಹೊಂದುತ್ತದೆ, ಕರ್ನಾಟಕ 10 ಕೃಷಿ ಹವಾಮಾನ ವಲಯಗಳನ್ನು ಹೊಂದಿದೆ, 300 ದಿನ ಸೂರ್ಯರಶ್ಮಿಯು ಹೊಂದಿರುತ್ತದೆ, ನಾವು ಪಾರಂಪರಿಕ ಕೃಷಿ ಮತ್ತು ಆಧುನಿಕ ಕೃಷಿಯನ್ನು ಸಮಗ್ರಗೊಳಿಸಿ ಮುಂದುವರಿಯುತ್ತಿದ್ದೇವೆ, ರೈತರ ಭೂದಾಖಲೆಗಳನ್ನು ಭೂಮಿ ತಂತ್ರಾಂಶದ ಮೂಲಕ ಕಂಪ್ಯೂಟರೀಕರಣಗೊಳಿಸಲಾಗಿದೆ, ರಾಜ್ಯದ 77 ಲಕ್ಷ ರೈತ ಹಿಡುವಳಿಗಳನ್ನು ರೈತರ ಸಮಗ್ರ ಮಾಹಿತಿ ದಾಖಲೀಕರಣ ತಂತ್ರಾಂಶ ಫ್ರೂಟ್ಸ್ ತಂತ್ರಾಂಶದ ಮೂಲಕ ದಾಖಲಿಸಲಾಗಿದೆ, ಇದರಿಂದ ರೈತರಿಗೆ ಸಹಾಯ ಸೌಲಭ್ಯಗಳನ್ನು ನೀಡಲು ನೆರವಾಗುತ್ತಿದೆ, ದ್ವಿತೀಯ ಕೃಷಿ ನಿರ್ದೇಶನಾಲಯ ಸ್ಥಾಪಿಸಿ ರೈತರ ಆದಾಯ ಹೆಚ್ಚಳಕ್ಕೆ ಒತ್ತು ನೀಡಲಾಗುತ್ತಿದೆ, ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಮಹತ್ವ ನೀಡಲಾಗಿದೆ, ಮಣ್ಣಿನ ಫಲವತ್ತತೆ ಸಂರಕ್ಷಣೆಗೆ ಜಾರಿಗೆ ತಂದಿದ್ದ ಭೂಚೇತನ ಯೋಜನೆಯನ್ನು ಮತ್ತೆ ಅನುಷ್ಠಾನಗೊಳಿಸಲಾಗುತ್ತದೆ, ಬೇವು ಲೇಪಿತ ಯೂರಿಯಾ, ನ್ಯಾನೋ ಯೂರಿಯಾ ಬಳಕೆ ಹಾಗೂ ವಿದ್ಯುನ್ಮಾನ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಗೆ ಪ್ರಾಮುಖ್ಯತೆ ನೀಡಲಾಗುತ್ತಿದೆ, ಸಮಗ್ರ ಕೃಷಿ ಪದ್ಧತಿ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳ ಏಕೀಕೃತ ಮಾಹಿತಿ ವೇದಿಕೆಗೆ ಪ್ರಾಶಸ್ತ್ಯ ನೀಡಲಾಗುತ್ತಿದೆ, ಹಾಲು ಉತ್ಪಾದಕರಿಗೆ ಕ್ಷೀರ ಬ್ಯಾಂಕ್ ಸ್ಥಾಪಿಸಲಾಗುತ್ತಿದೆ, ರೈತರ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೊಳಿಸಲಾಗಿದೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ರಾಜ್ಯದಿಂದ ಪ್ರತಿ ರೈತರಿಗೆ 4,000 ರೂಪಾಯಿಯನ್ನು ಹೆಚ್ಚುವರಿಯಾಗಿ ನೀಡಲಾಗುತ್ತಿದೆ, ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆಗೆ ಹೆಚ್ಚುವರಿಯಾಗಿ ಶೇಕಡ 15% ಹಣವನ್ನು ನೀಡಲಾಗುತ್ತಿದೆ, ಸೂಕ್ಷ್ಮ ನೀರಾವರಿಗೆ ಉತ್ತೇಜನ ನೀಡಿ ಉತ್ಪಾದಕತೆ ಹೆಚ್ಚಳಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದರು. ದಿ ಅಪ್ಪರ್ ಕ್ರಸ್ಟ್ ಆಫ್ ದ ಸಾಯಿಲ್ ಆಫ್ ದ ಲ್ಯಾಂಡ್ ಹ್ಯಾಸ್ ಟು ಬಿ ಟ್ರೀಟೆಡ್ ವೆರಿ ವೆರಿ ಕೇರ್ಫುಲಿ ಸೈಂಟಿಫಿಕ್ಲಿ. ದೇರ್ ಫೋರ್ ಸಾಯಿಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಸೈಂಟಿಫಿಕ್ ಮೆಥಡ್ ಟು ಯುಟಿಲೈಸ್ ದಿ ಫರ್ಟಿಲೈಸರ್ಸ್ ಆ್ಯಂಡ್ ದಿ ನ್ಯೂಟ್ರಿಯಂಟ್ಸ್ ಟು ದಿ ಸಾಯಿಲ್ ಅಟ್ ದಿ ರೈಟ್ ಕ್ವಾಂಟಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಅವರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪಜಿ ಹ್ಯಾಡ್ ಮೇಡ್ ಅ ಪ್ರೋಗ್ರಾಮ್ ಕಾಲ್ಡ್ ಭೂಚೇತನ ವೇರ್ ದಿ ಡೆಫಿಷಿಯನ್ಸಿ ಇನ್ ದ ಸಾಯಿಲ್ ವಿಲ್ ಬಿ ರಿಕಗ್ನೈಸ್ಡ್ ಆ್ಯಂಡ್ ದಿ ದ್ಯಾಟ್ ಕ್ವಾಂಟಿಟಿ ಆಫ್ ಡೆಫಿಷಿಯನ್ಸಿ ವಿಲ್ ಬಿ ಫೆಡ್ ದ್ಯಾಟ್ ಇಯರ್ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಅ ವೆರಿ ಬಿಗ್ ಸಕ್ಸಸ್. ಈವನ್ ಫಾರಿನ್ ಯೂನಿವರ್ಸಿಟೀಸ್ ಹ್ಯಾವ್ ರಿಕಗ್ನೈಸ್ಡ್ ಇಟ್. ದೇರ್ ಫೋರ್ ಮೈ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ರೀಇಂಟ್ರೊಡ್ಯೂಸ್ ದಿ ಭೂಚೇತನ ಕಾರ್ಯಕ್ರಮ ಇನ್ ಕರ್ನಾಟಕ. ವಿ ಹ್ಯಾವ್

या अन्य प्रकार के जो हमारे वैकल्पिक फर्टिलाइजर हैं उनके प्रचार प्रसार का मामला हो, उनको आगे बढ़ाने का मामला हो, क्योंकि इम्पोर्ट पर हमारी निर्भरता कम होगी तो पैसा बचेगा, ये तो एक पक्ष है, लेकिन अगर निर्भरता कम होगी तो निश्चित रूप से मेक इन इंडिया होगा, मेक इन इंडिया होगा तो हमारी निर्भरता कम होगी, हमारा पैसा भी बचेगा। प्रधानमंत्री फसल बीमा योजना, इसके कवरेज को हम कैसे और बढ़ा सकते हैं। एफपीओ 10,000 बनाने की योजना है, इस पर 6,865 करोड़ रुपया केंद्र सरकार खर्च कर रही है। आज भी आपने देखा एफपीओ को जो उनकी पूंजी की राशि है पर मेंबर, उसको आज भी अपन लोगों ने उनके अकाउंट में ट्रांसफर करने का काम किया है। इसी प्रकार से ई नाम प्रोजेक्ट, ये लगभग देश भर की जो कृषि उपज मंडियां हैं उनमें 1,000 मंडी ई नाम प्रोजेक्ट से जुड़ गई है, लगभग 1.5 लाख करोड़ के आसपास इसमें व्यापार हो रहा है, बड़ी मात्रा में किसान और व्यापारी इस प्लेटफॉर्म से जुड़ गए हैं। इस प्लेटफॉर्म को और सुगम किया गया है और आसान किया गया है जिससे ट्रांसपेरेंसी बढ़े और देश भर की और मंडियों को भी इसमें कैसे जोड़ा जाए। आनंतर ಕೃಷಿ ಯೋಜನೆಗಳಿಗೆ ಹಣಕಾಸು ವರ್ಗಾವಣೆ, ಡಿಜಿಟಲ್ ಕೃಷಿ, ನೈಸರ್ಗಿಕ ಕೃಷಿ, ರೈತರ ಉತ್ಪಾದಕ ಸಂಸ್ಥೆಗಳು, ಇನ್ಯಾಮ್, ನ್ಯಾನೋ ಯೂರಿಯಾ, ಕೃಷಿ ಮೂಲಸೌಕರ್ಯ ನಿಧಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ತಂತ್ರಜ್ಞಾನಗಳು, ತೋಟಗಾರಿಕೆ ಅಭಿವೃದ್ಧಿ ಕುರಿತು ವಿಷಯ ಪರಿಣಿತರು ವಿಷಯ ಮಂಡನೆ ಮಾಡಿದರು. ಆನಂತರ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಕೃಷಿ ಮತ್ತು ತೋಟಗಾರಿಕಾ ಮಂತ್ರಿಗಳು ತಮ್ಮ ರಾಜ್ಯದಲ್ಲಿ ಸಾಧಿಸಿರುವ ಕೃಷಿ ಅಭಿವೃದ್ಧಿ ಕುರಿತು ವಿಷಯ ಮಂಡನೆ ಮಾಡಿ ತಮ್ಮ ರಾಜ್ಯಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕೇಂದ್ರ ಕೃಷಿ ಮಂತ್ರಿಗಳು ಮತ್ತು ಅಧಿಕಾರಿಗಳ ಗಮನ ಸೆಳೆದರು. ದಿನಾಂಕ 15 ಶುಕ್ರವಾರದಂದು ಸಮ್ಮೇಳನವನ್ನು ಉದ್ದೇಶಿಸಿ ಭಾಷಣ ಮಾಡಿದವರು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಮಂತ್ರಿಗಳಾದ ಶೋಭಾ ಕರಂದ್ಲಾಜೆಯವರು. ಅವರು ಮಾತನಾಡಿ 2013-14 30,000 ಕೋಟಿ ರೂಪಾಯಿ ಇದ್ದ ಕೃಷಿ ಬಜೆಟ್ ಈಗ 130,000 ಕೋಟಿ ರೂಪಾಯಿ ಆಗಿದೆ. ಕೃಷಿ ಮಾರಾಟ ಪ್ರಮುಖ ವಿಷಯವಾಗಿದ್ದು ಯುವಕರನ್ನು ಕೃಷಿ ಮಾರಾಟದಲ್ಲಿ ತೊಡಗಿಸಿಕೊಳ್ಳಲು ಯೋಚಿಸಲಾಗುತ್ತಿದೆ. ಕೃಷಿ ಮೂಲಸೌಕರ್ಯ ನಿಧಿಯನ್ನು ಬಳಸಿಕೊಂಡು ಶೀತಲ ಗೃಹಗಳನ್ನು ನಿರ್ಮಿಸಿಕೊಳ್ಳಬೇಕಾಗಿದೆ. ಇದರಿಂದ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿ ರಫ್ತು ಕೂಡ ಹೆಚ್ಚಾಗುತ್ತದೆ. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಆಚರಿಸಲಾಗುತ್ತದೆ. ಸಿರಿಧಾನ್ಯಗಳು ಪರಿಸರ ಸ್ನೇಹಿ ಮತ್ತು ಕಡಿಮೆ ನೀರು ಬಯಸುವಂಥ ಬೆಳೆಗಳು. ದ್ವಿದಳ ಧಾನ್ಯಗಳು ಎಣ್ಣೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬೇಕಿದೆ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಕೃಷಿ ಮತ್ತು ತೋಟಗಾರಿಕಾ ಅಧಿಕಾರಿಗಳಿಗೆ ತರಬೇತಿ ನೀಡಬೇಕು ಎಂದರು. ಹಮ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಕಾ ಫಂಡ್ ಕಾ ಕೈಸೆ ಯೂಸ್ ಕರೆ, ಆರ್ಕೆವಿಐ ಸ್ಕೀಮ್ ಕೋ ಕೈಸೆ ಯೂಸ್ ಕರೆ, ಎ ಪ್ರೋಗ್ರಾಮ್ ಮೇ ಕ್ಯಾ ಕ್ಯಾ ಹೈ ಉಸ್ಕೋ ಬತಾನೆ ಕೆ ಲಿಯೆ ಖುದ್ ಡಿಸ್ಟ್ರಿಕ್ಟ್ ಲೆವೆಲ್ ಅಂಡ್ ತಾಲೂಕ್ ಲೆವೆಲ್ ಆಫೀಸರ್ಸ್ ಕೋ ಮಾಲೂಮ್ ನಹೀ ಹೈ. इसके लिए हम ज्यादा करने के लिए कोशिश कर सकते हैं क्या? डबल दी फार्मर इनकम कैसे होते हैं? डबल दी फार्मर इनकम ऑलवेज टेक प्लेस इफ यू क्रिएट गुड मार्केट फॉर आवर प्रोडक्शन. प्रोडक्शन तो हम सरप्लस है, इसीलिए हमारा नौजवानों को हम एग्री मार्केटिंग, एग्री बिजनेस एंड एग्री एक्सपोर्ट का बारे में ज्यादा बात करना, इसके लिए हम सोचना है. इसलिए हर स्टेट का तो हमारे नौजवान कोरोना के समय में वापस गए, खेती किया एंड वो पूछ रहे हैं हम क्या करें, इतना हम उगाए हैं इसको क्या करें, इसको हम मार्केटिंग करने के लिए कैसे सोचेंगे. अपेडा है एक इंस्टीट्यूशन एग्रीकल्चर प्रोडक्शन को बाहर देश को बेचने वाले, वो मार्केटिंग करने वाले, इसलिए हम वापस जाने के बाद अपेडा के साथ बैठ सकते हैं क्या, डीजीएफटी के साथ बैठ सकते हैं क्या, एम्बेसी के साथ बैठ सकते हैं क्या, ऐसे सोचने का तो मन करना ही चाहिए. ಕ್ಯೋಂಕಿ ಹಮ್ಮ ಬಹುತ್ ಸಾರೆ ರಾಜ್ಯ ಮೇ ಜಿಲ್ಲಾ ಮೇ ಸೋಚ ರಹೇ ಹಮಾರೆ ವೇರ್ ಹೌಸ್ ಕಾ ಗ್ಯಾಪ್ ಹೈ, 1,00,000 ಕರೋಡ್ ಕಾ ಅಭಿ ಗ್ಯಾಪ್ ಹೈ, ಇಸ್ಕಾ ಹಮ್ ಕೈಸೆ ಪೂರಾ ಕರೆಂಗೆ, ಇಸ್ಕೆ ಲಿಯೆ ಫಂಡ್ ರಕೆ ಹೈ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಕಾ ಫಂಡ್ ಕಾ ಮದತ್ ಲೆ ಸಕತೆ ಹೈ, ಆರ್ಕೆವಿಎಸ್ ಸ್ಕೀಮ್ ಮೇ ಹಮ್ ವೇರ್ ಹೌಸ್ ಕೋಲ್ಡ್ ಸ್ಟೋರೇಜ್ ಬನಾ ಸಕತೆ ಹೈ, ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಪ್ಲಾನ್ ಬನಾನಕ್ಕೆ ಬಾದ ಆರ್ಕೆವಿಎಸ್ ಸ್ಕೀಮ್ ಕಾ ಯೂಸ್ ಹೋತೆ ಹೈ, ವೋ ಸ್ಟೇಟ್ ಮೇ ಹತೆ, ಸ್ಟೇಟ್ ಕಾ ಚೀಫ್ ಸೆಕ್ರೆಟರಿ ಕಾ ನೇತೃತ್ವ ಮೇ ಏಕ ಕಮಿಟಿ ಹೈ, ವೋ ಸೆಂಟ್ರಲ್ ಗವರ್ನಮೆಂಟ್ ಕೋ ಭೇಜತೆ ಹೈ. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ,

ದೊರೆಗೆದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ.